ಕೋಟಿಯರುಣ ರುಚಿಸ್ತೀರ ಚಿತ್ತಾದಿ ನೋಡೋತ ಚಿತ್ತಾದಿ ನೋಡೋತ ಗುರವಿನ ನೆನೆ ಮನವೇ ನಿರಂತರ ಗುರವಿನ ನೆನೆ ಮನವೇ ಗುರವಿನ ನೆನೆ ಮನವೇ ನಿರಂತರ ಜಗಲ್ ಮಿಥ್ಯವೆಂದು ನಿಜಾತರ ಸತ್ಯವೆಂದು ಜಗಿ ಜಗಿಸುವ ಜಗಲ್ ಮಿಥ್ಯವೆಂದು ನಿಜಾತರ ಸತ್ಯವೆಂದು ಜಗಿ ಜಗಿಸುವ ಮಹಾಬೆಳಕಿನೋಳಾತ್ಮ ರಾಗಾದಿ ತೋರಿದ ಮಾಂತ ಮಹಾಬೆಳಕಿನೋಳಾತ್ಮ ರಾಗಾದಿ ತೋರಿದ ಮಾಂತ ರಾಗಾದಿ ತೋರಿದ ಮಾಂತ ಗುರವಿನ ನೆನೆ ಮನವೇ ನಿರಂತರ ಗುರವಿನ ನೆನೆ ಮನವೇ ಗುರವಿನ ನೆನೆ ಮನವೇ ನಿರಂತರ ಗುರವನ ನೆನೆಲಿಯೋಣ ಭವನಿಗುವ ತಿಳಿದು ಗುರವಿನ ನೆನೆ ನಿನ್ನ ಭವನಿಗುವ ತಿಳಿದು ಗುರವಿನ ನೆನೆಲಿಯೋಣ ಭವನಿಗುವ ತಿಳಿದು ಗುರವಿನ ಹರುಷದಿಂದ ಅಲಿಬಾಹು ಜನ್ಮಾವಣಿ ಕಳೆದು ಹರುಷದಿಂದ ಅಲಿಬಾಹು ಜನ್ಮಾವಣಿ ಕಳೆದು ಹರುಷದಿಂದ ಅಲಿಬಾಹು ಜನ್ಮಾವಣಿ ಕಳೆದು ಜನ್ಮಾವಣಿ ಭಜನಾ ಪದಗಳನ್ನ ಕೇಳ್ತಿರುವಿರಿ. ಉಸಿಗಾಟವೇ ನೀನು ಘಟವೇ ಉಸಿಗಾಟವೇ ನೀನು ಘಟವೇ ಖುಷಿ ಘಟವೇ ನೀನು ಘಟವೇ ಖುಷಿ ಘಟವೇ ನೀನು ಘಟವೇ ಖುಷಿ ಘಟವೇ ಘಟವೇ ಖುಷಿ ಘಟವೇ ನೀನು ಘಟವೇ ಖುಷಿ ಘಟವೇ ದಂತೆ ತೋರಿ ಮೋಹಿ ಪೂದನೆ ನಂಬೆ ದಿಟದಂತೆ ತೋರಿ ಮೋಹಿ ಪೂದನೆ ನಂಬೆ ದಿಟದಂತೆ ತೋರಿ ಮೋಹಿ ಪೂದನೆ ನಂಬೆ ದಿಟದಂತೆ ತೋರಿ ಮೋಹಿ ಪೂದನೆ ನಂಬೆ ಕಟವೆ ಖುಷಿ ಕಟವೆ ಮಗಳು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ ಮಗಳು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ ಮಗಳು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ ಹುಟ್ಟಿದ ಬಳಿ ಕೊಡೆದು ಧೂಳಾಗೆ ನೀನಿಲ್ಲ ವಿದಿತವಿದಾದಂತ ದೊಳಗೆ ನೀನಿಲ್ಲ ಮಧ್ಯದೋಳಾವರೂಪ ನಿನಗೆ ನಿಜವ ಹೋದು ಮಧ್ಯದೋಳಾವರೂಪ ನಿನಗೆ ನಿಜವ ಹೌದು ಘಟವೇ ಖುಷಿ ಘಟವೇ ನೇನು ಘಟವೇ ನರರ ಮುಖದ ನುಡಿ ಮಾತ್ರ ಧೀರವನಿಂದೆ ನರರ ಮುಖದ ನುಡಿ ಮಾತ್ರ ನಿಂದೆ ನರರ ಮುಖದ ನುಡಿ ಮಾತ್ರ ಧೀರವನಿಂದೆ ಪರಿಕಲ್ಪಿತಾಕಾರ ದಿಂದ ವಿವೇಕ ಇದುವರೆಗೆ ಸಂಪಗಾವಿಯ ಈರಪ್ಪ ಪತ್ರೆಪ್ಪ ಪಟ್ಟಣಶೆಟ್ಟಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು